ಬೌದ್ಧಾವತಾರ. ಪಾಖಂಡಿಗಳ ಒಡನಾಟಕ್ಕೆ ಪ್ರಶಾಂತ ದೇವ ಅಂತ. ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸುವಂಥ ನಾರಾಯಣ ಬ್ರಹ್ಮದಲ್ಲಿ ಬೇಡುವಂಥದ್ದು. ಈ ಬೌದ್ಧಾವತಾರ ಆದ ದಿನ ಆಶ್ವೀಜ ಶುದ್ಧ ದಶಮಿ. ಶುದ್ಧೋಧನ ಗಯಾ ದಂಪತಿಗಳಲ್ಲಿ ಅವತಾರ. ರೇವತಿಪತಿಯಾಗಿ ಬುದ್ಧನ ಅವತಾರ. ಈ ಬುದ್ಧ ಜೀವನ ಸ್ಥೂಲ ಶರೀರದಲ್ಲಿ ಪಾಯು ಅಂದರೆ ಮಲವಿಸರ್ಜನೆ ಇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು. ಮೋಹಕ ಶಾಸ್ತ್ರಗಳ ರಚನೆಕಾರ. ಕಲಿಯುಗದಲ್ಲಿ 10,000 ವರ್ಷಗಳೆಲ್ಲ ಕಳೆದಾಗ ಎಲ್ಲ ಸಜ್ಜನರು ಕೂಡ ತತ್ವಜ್ಞಾನವನ್ನು ಹೊಂದಿದ್ದಾಗ ರುದ್ರದೇವರಿಂದ ಹತರಾಗಿರ್ತಕ್ಕಂಥ ತ್ರಿಪುರಾಸುರರು ಭೂಲೋಕದಲ್ಲಿ ಹುಟ್ಟುತ್ತಾರೆ. ಉತ್ತಮ ಜ್ಞಾನಕ್ಕೆ ಅಂದರೆ ನಿಶ್ಚಯ ಜ್ಞಾನಕ್ಕೆ ಆಶ್ರಯರಾಗಿರ್ತಕ್ಕಂಥ ವೇದವ್ಯಾಸ ದೇವರು ಎಲ್ಲ ಶ್ರೇಷ್ಠ ಮುನಿಗಳೊಂದಿಗೆ ಅದೃಶ್ಯರಾದರೂ ಕೂಡ ಆ 3 ಜನ ತ್ರಿಪುರಾಸುರರು ತತ್ವಜ್ಞಾನವನ್ನು ವ್ಯಾಸ ಸಂಪ್ರದಾಯದ ಬಲದಿಂದ ಪಡೆದುಕೊಂಡಿರ್ತಾರೆ. ಆ ವೇಳೆಗೆ ದುಷ್ಟ ಆಗಮಗಳೆಲ್ಲ ನಾಶ ಆಗಿರ್ತವೆ. ಅವುಗಳ ಸಂಪ್ರದಾಯವೂ ಕೂಡ ನಾಶ ಆಗಿದ್ದರಿಂದ ಮತ್ತೆ ಸದಾಗಮಗಳು ಮಾತ್ರ ಪ್ರಚಲಿತ ಇದ್ದ ಕಾರಣದಿಂದ ಪಾಪಿಗಳೂ ಕೂಡ ತತ್ವಜ್ಞಾನವನ್ನು ಪಡೆಯುವಂತೆ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ನಾಯಿಗಳು ಹವಿಸ್ಸನ್ನು ಆಸ್ವಾದನೆ ಮಾಡಿದ್ರು ಹೇಗೋ ಹಾಗೆ ಚಂಡಾಲರು ವೇದದ ಶ್ರವಣಾದಿಗಳನ್ನು ಮಾಡದಂತೆ ಆಗೋಗಿರುತ್ತೆ. ದೈತ್ಯರು ಸದಾ ದುಃಖ ನರಕಾದಿಗಳನ್ನು ಹೊಂದಬೇಕಾದವರು ತತ್ವಜ್ಞಾನವನ್ನು ಪಡೆದಾಗ ದೇವತೆಗಳಿಗೆ ಅದು ಸಹನೆ ಆಗೋದಿಲ್ಲ. ತತ್ವಜ್ಞಾನಿಗಳಿಗೆ ಎಂದೂ ಅಧೋಗತಿ ಆಗಬಾರ್ದು, ಅವರು ನಿತ್ಯ ಸುಖವನ್ನು ಪಡೆಯಲೇಬೇಕು. ಮತ್ತು ದೈತ್ಯರು ನಿತ್ಯ ದುಃಖ ಮತ್ತು ನರಕ ಅಂದಂಥ ತಮಸ್ಸನ್ನು ಪಡೆಯುವಂತೆ ಆಗಬೇಕು ಅಂತ, ಮುಕ್ತಿಯನ್ನು ಎಂದೂ ಪಡೆಯುವಂತೆ ಆಗಬಾರ್ದು ದೈತ್ಯರು ಅಂತ ಈ ರೀತಿಯಾಗಿ. ಆ ಕಾರಣಕ್ಕಾಗಿ ಎಲ್ಲ ದೇವತೆಗಳು ಸೇರಿ ಮಂತ್ರಾಲೋಚನೆ ಸಭೆಯನ್ನು ಮಾಡ್ತಾರೆ. ಸಜ್ಜನರಿಗೆ ಜ್ಞಾನದಾನಕ್ಕೂ ಅನ್ಯರಿಗೆ ಜ್ಞಾನವನ್ನು ನಾಶ ಮಾಡೋದಕ್ಕೂ ಪರಮಾತ್ಮ ದೇವತೆಗಳನ್ನು ನಿಯಮನ ಮಾಡಿಯಾನೆ. ಆದ್ದರಿಂದ ಬ್ರಹ್ಮ ರುದ್ರಾದಿ ಎಲ್ಲ ದೇವತೆಗಳು ಕೂಡ ಮಂತ್ರಾಲೋಚನೆ ಸಭೆ ನಡೆಸಿ ಪರಮಾತ್ಮನ ಬಳಿಗೆ ಬರ್ತಾರೆ. ಕ್ಷೀರಸಾಗರದ ಆಚೆಯಲ್ಲಿ ನಿಂತು ಭಕ್ತಿಯಿಂದ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಅವರಿಗೆ ಅಭಯವನ್ನು ನೀಡಿ ಅತಿ ಸುಂದರ ಆಕೃತಿಯ ಶಿಶುವಾಗಿ ತಾನು ಪ್ರಕಟನಾಗ್ತಾನೆ. ತ್ರಿಪುರಾಸುರರಲ್ಲಿ ಮೊದಲನೆಯವನು ಭೂಮಿಯಲ್ಲಿ ಹುಟ್ಟಿ ಶುದ್ಧೋಧನ ಜಿನ ಅಂತ ಕರೆಸ್ಕೊಂಡಿದ್ದ. ಅವನಿಗೆ ಗಯಾಕ್ಷೇತ್ರದಲ್ಲಿ ಆಗ ತಾನೇ ಹುಟ್ಟಿದ ಶಿಶುವನ್ನು ದೂರಕ್ಕೆ ಎಸೆದು ಪರಮಾತ್ಮ ಆ ಜಾಗದಲ್ಲಿ ತಾನು ಶಿಶುವಾಗಿ ಹೋಗಿ ಮಲ್ಕೋತಾನೆ. ಆ ಶುದ್ಧೋಧನನಿಗೆ ಗಯಾಕ್ಷೇತ್ರದಲ್ಲಿ ಒಂದು ಶಿಶು ಹುಟ್ಟುತ್ತೆ. ಪರಮಾತ್ಮ ಆಗ ತಾನೇ ಆ ಹುಟ್ಟಿದ ಶಿಶುವನ್ನು ದೂರಕ್ಕೆ ಎಸೆದು ಆ ಜಾಗದಲ್ಲಿ ತಾನು ಶಿಶುವಿನಂತೆ ಹೋಗಿ ಮಲಗ್ತಾನೆ. ತಮ್ಮ ಶಿಶು ಮರೆಯಾದದನ್ನು ಅವರಿಗೆ ಅದು ಗಮನಕ್ಕೆ ಬರೋದಿಲ್ಲ. ಜಿನ ಮುಂತಾದವರು ಆ ಶಿಶುರೂಪಿ ಪರಮಾತ್ಮನನ್ನೇ ತಮ್ಮ ಶಿಶು ಅಂಥೇಳಿ ಭ್ರಮೆಯಿಂದ ನೋಡ್ತಾ ಇರ್ತಾರೆ. ಆವಾಗ ಪರಮಾತ್ಮ ಶಿಶುರೂಪದಿಂದಲೇ ಅವರು ಮಾಡ್ತಕ್ಕಂಥ ಎಲ್ಲ ವೈದಿಕ ಕರ್ಮವನ್ನು ಕಂಡು ಗಟ್ಟಿಯಾಗಿ ನಕ್ಕುಬಿಡ್ತಾನೆ. ಹುಟ್ಟಿದ ಕೂಡಲೇ ಶಿಶು ನಗೋದನ್ನು ಕಂಡು ವಿಸ್ಮಿತರಾಗಿರ್ತಕ್ಕಂಥ ಆಶ್ಚರ್ಯಚಕಿತರಾಗಿರ್ತಕ್ಕಂಥ ಜಿನ ಮೊದಲಾದವರೆಲ್ಲ ಯಾರು ನೀನು ಅಂತ ಕೇಳಿದಾಗ ನಾನು ಬುದ್ಧ ಅಂತ ಉತ್ತರ ಕೊಡ್ತಾರೆ ಪರಮಾತ್ಮ. ಶ್ರೀಹರಿ ನಿತ್ಯ ಜ್ಞಾನ ಸ್ವರೂಪನಾಗಿದ್ದರಿಂದ ಬುದ್ಧ ಅಂತ ಕರೆಸ್ಕೋತಾನೆ. ನಂತರ ಅವರಿಗೆ ಬೌದ್ಧ ಧರ್ಮವನ್ನು ಉಪದೇಶ ಮಾಡ್ತಾನೆ. ಆದರೂ ಅವರಿಗೆ ನಂಬಿಕೆ ಬಾರದೇ ಇದ್ದಿದ್ದರಿಂದ ಬುದ್ಧ ರೂಪನಾಗಿರ್ತಕ್ಕಂಥ ಶ್ರೀಹರಿ ಯುದ್ಧದ ಸಲುವಾಗಿ ಎಲ್ಲ ದೇವತೆಗಳನ್ನು ಕೂಡ ಸ್ಮರಣೆ ಮಾಡ್ತಾನೆ. ಆಗ ಎಲ್ಲ ದೇವಾನುದೇವತೆಗಳು ಅವನ ಮನೋಗತವನ್ನು ಅರಿತು ತಮ್ಮ ತಮ್ಮ ಆಯುಧಗಳನ್ನು ಆ ಬಾಲ ಬುದ್ಧನ ಮೇಲೆ ಎಸಿತಾರೆ ಸಂಹಾರ ಮಾಡಲಿಕ್ಕೆ ಅಂತ. ಆಗ ತಾನೇ ಹುಟ್ಟಿರ್ತಕ್ಕಂಥ ಆ ಶಿಶು ರುದ್ರಾದಿ ದೇವತೆಗಳ ತ್ರಿಶೂಲ ಮುಂತಾಗಿರ್ತಕ್ಕಂಥ ಎಲ್ಲ ಆಯುಧಗಳನ್ನು ನುಂಗಿ ಈ ಬುದ್ಧ ವಿಷ್ಣುವಿಗಿಂತಲೂ ಶ್ರೇಷ್ಠ ಅಂತ ದೈತ್ಯರಿಗೆ ಮೋಹನ ಉಂಟು ಮಾಡೋದಕ್ಕಾಗಿ ಮೂಲ ರೂಪದ ಶ್ರೀ ವಿಷ್ಣು ತಾನೇ ಎಸೆದ ತನ್ನ ಚಕ್ರವನ್ನು ಬುದ್ಧ ರೂಪಿಯಾಗಿ ತಾನೇ ಹಿಡ್ಕೋತಾನೆ. ಆ ಚಕ್ರವನ್ನೇ ಆಸನವನ್ನಾಗಿ ಮಾಡಿಕೊಂಡು ಬುದ್ಧ ಅದರ ಮೇಲೆ ಕೂತ್ಕೋತಾನೆ. ದೇವತೆಗಳು ಆ ಬುದ್ಧನನ್ನು ನಮಸ್ಕಾರ ಮಾಡಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋಗ್ತಾರೆ. ಎಂಥ ಕೃಪಾದೃಷ್ಟಿ, ನಾವಿಷ್ಟೆಲ್ಲ ಸ್ತೋತ್ರ ಮಾಡಿದ ತಕ್ಷಣ ಅವತಾರ ಮಾಡಿದ ಭಗವಂತ ಅಂತ ಕೃತಜ್ಞತಾಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕಕ್ಕೆ ವಾಪಸ್ ಹೋಗ್ತಾರೆ. ಆ ಪಾಪಿ ದೈತ್ಯರು ದೇವೋತ್ತಮನಿಂದ ಮೋಹಕ್ಕೆ ಒಳಗಾಗಿ ವೈದಿಕ ಜ್ಞಾನ ಧರ್ಮಗಳನ್ನೆಲ್ಲ ಬಿಟ್ಟು ಎಲ್ಲವೂ ಕ್ಷಣಿಕವೇ, ಜ್ಞಾನವೇ ಸತ್ಯ ಅಲ್ಲ, ಅಸತ್ತು ಶೂನ್ಯ ಅಭಾವ ಅಂತೆಲ್ಲ ದೃಢವಾಗಿ ಉಪಾಸನೆ ಮಾಡ್ತಾ ಅಂಧಂತಮಸ್ಸನ್ನು ಹೊಂದುತ್ತಾರೆ. ನಂತರ ಬುದ್ಧರೂಪಿ ಪರಮಾತ್ಮ ಎಲ್ಲ ಘಟನಾವಳಿಗಳನ್ನು ದೇವತಾ ಸಮೂಹಕ್ಕೆ ತಿಳಿಸ್ತಾನೆ. ಹೀಗೆ ಬುದ್ಧನಿಂದ ಆರಂಭವಾಗಿರ್ತಕ್ಕಂಥ ಜೈನ ಮತದಿಂದ ದೈತ್ಯಾಂಶರೆಲ್ಲರೂ ಕೂಡ ಸಂತೃಪ್ತಿ ಹೊಂದಿದರು ಅಂತ. ಪ್ರಶಾಂತ ವಿದ್ಯೆ ಅಂತ ಕರೆಸ್ಕೊಳ್ಳುವ ಬೇರೆ ಶಾಸ್ತ್ರಗಳನ್ನೆಲ್ಲ ದೇವತೆಗಳು ಪಡೆದು ತೃಪ್ತಿ ಹೊಂದಿದರು. ಆ ಬುದ್ಧನಿಂದ ಉಕ್ತವಾಗಿರತಕ್ಕಂಥ ಶಾಸ್ತ್ರಕ್ಕೆ ಪ್ರಶಾಂತ ವಿದ್ಯೆ ಅಂತೇಳಿ. ಆ ಪ್ರಶಾಂತ ವಿದ್ಯೆ ಸಮಸ್ತ ವೇದಗಳ ಸಾರ ರೂಪ ಆಗಿದ್ದು ಉಪಾಸನೆ ಮಾಡ್ತಕ್ಕಂಥವ್ರಿಗೆ ಶೀಘ್ರದಲ್ಲಿ ಮೋಕ್ಷ ಅನ್ನೋದು ಪ್ರಾಪ್ತಿ. ಇಷ್ಟು ದೇವತೆಗಳೆಲ್ಲ ಪ್ರಶಾಂತ ವಿದ್ಯೆಯನ್ನು ಪಡ್ಕೊಂಡ್ರು. ಇನ್ನು ಮಾನವರು ಸತ್ಸಂಪ್ರದಾಯಯುಕ್ತವಾಗಿರ್ತಕ್ಕಂಥ ಭಾರತಾದಿ ಶಾಸ್ತ್ರಗಳನ್ನು ಸ್ವೀಕಾರ ಮಾಡಿ ವಿಷ್ಣುವನ್ನು ಆರಾಧನೆ ಮಾಡಿ ಪರಗತಿಯನ್ನು ಹೊಂದಿದ್ರು ಅಂತ. ಅದನ್ನು ಕ್ರೋಧವಶ ಮುಂತಾಗಿರ್ತಕ್ಕಂಥ ದೈತ್ಯರಿಗೆ ಸಹನೆ ಮಾಡಲಿಕ್ಕಾಗಲ್ಲ. ಅವರೆಲ್ಲ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಲೋಕವನ್ನು ಮೋಹಗೊಳಿಸಲಿಕ್ಕೆ ಮಹಾಶಕ್ತಿಯನ್ನು ಅವನಿಂದ ಪಡೆದು ಭೂಮಿಯಲ್ಲಿ ಜನ್ಮ ಇರ್ತಾರೆ. ಜೀವ ಪರಮಾತ್ಮರಿಗೆ ಅಭೇದವನ್ನು ಹೇಳುತ್ತಾ ದುಷ್ಟ ತರ್ಕಗಳಿಂದ ಮೋಹ ಉಂಟು ಮಾಡುವ ಶಾಸ್ತ್ರವನ್ನು ರಚನೆ ಮಾಡ್ತಾರೆ. ಅವರ ಅಧೋಗತಿ ಮತ್ತು ಸಜ್ಜನರ ಉದ್ಧಾರ ಎರಡು ಕಾರಣಕ್ಕಾಗಿ ಮುಂದೆ ಮಧ್ವಾವತಾರ ಆಯಿತು. ದುರ್ಗಾದೇವಿ ಪುನಃ ಪಯಸ್ವಿನಿ ನದಿ ತೀರದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ಅಸುರರ ಗುಂಪನ್ನು ನಾಶ ಮಾಡ್ತಾಳೆ, ಸಂಹಾರ ಮಾಡ್ತಾಳೆ. ಹೀಗೆ ಪಾಖಂಡಿಗಳನ್ನು ಮೋಹಪಾಶದಲ್ಲಿ ಸಿಲುಕಿಸಿ ದೇವತಾ ವೃಂದಕ್ಕೆ ಪ್ರಶಾಂತ ವಿದ್ಯೆಯನ್ನು ಅನುಗ್ರಹಿಸಿದ ಬುದ್ಧನ ಅನುಗ್ರಹ ಅನ್ನೋದು ಸದಾಕಾಲ ಇರಬೇಕು. ಬೌದ್ಧಾವತಾರ ಕಲಿಯುಗಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಅವತಾರ. ಬುದ್ಧನ ಕ್ಷಣಕಾಲದ ಸ್ಮರಣೆ ಕೂಡ ನಮ್ಮ ಬಹುಕಾಲದ ಪಾಖಂಡಿಗಳ ಭಯವನ್ನು ಪರಿಹಾರ ಮಾಡ್ತಾ ಇದೆ. ಆದ್ದರಿಂದ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಸಜ್ಜನ ತಾನು ಮಾಡ್ತಕ್ಕಂಥ ಸಂಕಲ್ಪದಲ್ಲಿ ಬೌದ್ಧಾವತಾರೆ ಅಂತಲೇ ಬುದ್ಧನನ್ನು ಸ್ಮರಿಸಿಕೊಂಡೇ ಸತ್ಕರ್ಮಗಳಲ್ಲಿ ತೊಡಗುತ್ತಾನೆ. ಪಾಖಂಡಿ ಜನರ ಭಯವುಳ್ಳ ಜನರಿಗೆ ಬುದ್ಧನ ಸ್ಮರಣೆ ಭಯ ಪರಿಹಾರಕ್ಕೆ ಕಾರಣ. ಈ ರೀತಿಯಾಗಿ ಬೌದ್ಧಾವತಾರವನ್ನು ಭಗವಂತ ಮಾಡಿ ಜನರನ್ನು ಅನುಗ್ರಹಿಸಿದ.